ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈ ಕೊಟ್ಟಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಗೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದ್ದೇ ಭೇಟಿ ನೀಡಿ. ಇದೀಗ ರೈತ ಉತ್ಪಾದಕ ಸಂಸ್ಥೆಯ ಹಿನ್ನೆಲೆ ಹಾಗೂ ಉದ್ದೇಶ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಟಿಎನ್ ದೇವರಾಜ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ದೇವರಾಜ್ ಅವರಿಗೆ. ನಮಸ್ಕಾರ ಸರ್. ಸರ್, ಈಗ ಕಳೆದ ಒಂದು 4-5 ವರ್ಷಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು, ಅದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಭಾಳಷ್ಟು ಮಾತುಗಳನ್ನೇ ಕೇಳಿದ್ವಿ. ಈ ರೈತ ಉತ್ಪಾದಕ ಸಂಸ್ಥೆ ಅಥವಾ ಕಂಪನಿ ಅಂತ ನಾವು ಏನು ಕರಿತೀವಲ್ಲ, ಇದು ಯಾವಾಗ ಪ್ರಾರಂಭ ಆಯಿತು, ಅದರ ಹಿನ್ನೆಲೆ ಏನು, ಏನು ಉದ್ದೇಶ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಲಾಗುತ್ತೆ? ನಮಸ್ಕಾರ ಸರ್. ಇದು ರೈತ ಉತ್ಪಾದಕ ಸಂಸ್ಥೆ ಅಥವಾ ಕಂಪನಿ ಎನ್ನುವ ವಿಚಾರ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಬಹಳ ಪ್ರಮುಖವಾಗಿ ಚರ್ಚಿಸಲ್ಪಡುವಂಥ ವಿಚಾರವಾಗಿದೆ. ರೈತರು ಪ್ರಾಥಮಿಕವಾಗಿ ಅವರು ಉತ್ಪಾದಕರಾಗಿ ಹೆಚ್ಚಿನ ಕೆಲಸವನ್ನು, ಒಲವನ್ನು ಆ ನಿಟ್ಟಿನಡೆ ತೋರಿಸ್ತಿರೋದು ನಮಗೆ ಗೊತ್ತಿರುವಂಥ ವಿಚಾರ. ಈ ಸಂದರ್ಭದಲ್ಲಿ ರೈತರು ಮೂಲಭೂತವಾಗಿ ಅನುಭವಿಸ್ತಿರುವಂಥ ಸವಾಲುಗಳು ಏನಂತ ಹೇಳಿದ್ರೆ ಮಾರುಕಟ್ಟೆಯ ಸಮಸ್ಯೆ. ಸೊ ಈ ಮಾರುಕಟ್ಟೆಯ ಸಮಸ್ಯೆಗೆ ಪರಿಹಾರಗಳನ್ನು ಹುಡುಕುವ ಕಾರ್ಯ ಬಹಳಷ್ಟು ದಿನಗಳಿಂದ ನಡೀತಾನೆ ಇದೆ. ಸ್ವತಂತ್ರ ಭಾರತದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆದಂಥ ಅನೇಕ ಕ್ರಾಂತಿಯ ಫಲವಾಗಿ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ದೊಡ್ಡ ಒಂದು ಸಾಧನೆಯನ್ನು ಮಾಡಿದೆ. ಇಡೀ ಭಾರತದ ಜನಸಂಖ್ಯೆಗೆ ಸಾಕಾಗುವಷ್ಟು ಆಹಾರವನ್ನು ರೈತರು ಈಗ ಉತ್ಪತ್ತಿ ಮಾಡಿ ಕೊಡ್ತಾ ಇದ್ದಾರೆ. ಆದರೆ ಕೃಷಿ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳು ಇಂದಿಗೂ ಕೂಡ ನಮ್ಮಲ್ಲಿ ಇವೆ ಅನ್ನೋದು ನೋವಿನ ಸಂಗತಿ ಅಂತೇಳಿ ನಮಗೆಲ್ರಿಗೂ ಗೊತ್ತಿದೆ. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಒಂದು ರಾಮಬಾಣ ಅಂಥೇಳಿ ಒಂದು ಪರಿಹಾರ ಎಲ್ಲೂ ಇಲ್ಲ. ಆದರೆ ಸಂಭಾವ್ಯ ಪರಿಹಾರಗಳನ್ನು ನಾವು ಆಲೋಚನೆ ಮಾಡಿ ಹುಡುಕಬೇಕಾಗ್ತದೆ, ಅವುಗಳನ್ನು ಪ್ರಯತ್ನಿಸಬೇಕಾಗ್ತದೆ. ಅಂಥ ಒಂದು ನಿಟ್ಟಿನಲ್ಲಿ ಈ ರೈತ ಉತ್ಪಾದಕ ಕಂಪನಿ ಎನ್ನುವ ಒಂದು ತತ್ವ, ಈ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ಆ ಒಂದು ವಿಚಾರ ಒಂದು ರೀತಿಯ ಪರಿಹಾರವಾಗಿ ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಖುಷಿಪಡ್ತೇನೆ ಅಂತ ಹೇಳ್ತೇನೆ ಸರ್. ಏನಾಗ್ತಿದೆ ಅಂದರೆ, ಕಳೆದ ಒಂದು 10 ವರ್ಷದ ಹಿಂದೆ ಈ ವಿಚಾರ ಚರ್ಚೆಗೆ ಬಂದಾಗ ನಬಾರ್ಡ್ ಮುಖಾಂತರ ಕೇಂದ್ರ ಸರ್ಕಾರ ಈ ಸಂಸ್ಥೆಗಳನ್ನು ರಚಿಸಲಿಕ್ಕೆ ಮೊದಲು ಮಾಡಿತು. 2012-2015 ನಬಾರ್ಡ್ ಮುಖಾಂತರ ದೇಶಾದ್ಯಂತ ಅನೇಕ ಕಡೆ ಪ್ರಾಯೋಗಿಕವಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆಯನ್ನು ಶುರು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 2013 ಕೇಂದ್ರ ಸರ್ಕಾರ ಈ ಕಂಪನಿ ಕಾಯ್ದೆಗೆ ಬದಲಾವಣೆಯನ್ನು ತಂದು 1956 ಮಾಡಿದಂಥ ಕಂಪನಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಪ್ರಾಥಮಿಕ ಉತ್ಪಾದಕ ರೈತರು ಕಂಪನಿಯನ್ನು ಸ್ಥಾಪಿಸಲು ಒಂದು ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಆ ತಿದ್ದುಪಡಿಯನ್ನು ತಂದ ನಂತರ ರೈತರು ಇದರ ಸದಸ್ಯರಾಗಿ ರೈತರೇ ಕಂಪನಿಯನ್ನು ರಚಿಸಲಿಕ್ಕೆ ಸಾಧ್ಯವಾಗುವಂಥ ಒಂದು ಅವಕಾಶವನ್ನು ನಿರ್ಮಿಸಲಾಯಿತು. ಈ ಪ್ರಯೋಗ ಬಹಳ ಯಶಸ್ವಿಯಾಗಿ ಕಂಡುಬಂದ ಒಂದು ಸಂದರ್ಭದಲ್ಲಿ ಪ್ರಸ್ತುತ ಕೇಂದ್ರ ಸರ್ಕಾರ ಇದರ ಬಗ್ಗೆ ತುಂಬ ಕಾಳಜಿ ವಹಿಸಿ 10,000 ರೈತ ಉತ್ಪಾದಕ ಕಂಪನಿಗಳನ್ನು ರಚಿಸಬೇಕು ಅಂತೇಳಿ ಕಳೆದ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಲಾಯಿತು. ಇದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ರೈತರ ಅನೇಕ ಸಮಸ್ಯೆಗಳಿಗೆ ಈ ಒಂದು ರೈತ ಉತ್ಪಾದಕ ಕಂಪನಿ ಪರಿಹಾರವಾಗಿ ನಿಲ್ಬೋದು ಅನ್ನುವ ನಂಬಿಕೆ ಗಟ್ಟಿಯಾಗ್ತಾ ಹೋಗ್ತಾ ಇದೆ ಸರ್. ಇದನ್ನು ಗಮನಿಸಿದ ನಮ್ಮ ರಾಜ್ಯ ಸರ್ಕಾರ ಕೂಡ 2017-18 ಇದಕ್ಕೆ ಮೊದಲು ಮಾಡಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಅನೇಕ 100+ ರೈತ ಉತ್ಪಾದಕ ಕಂಪನಿಗಳು ರಚನೆಯಾಗಿದ್ದು ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಪ್ರಕ್ರಿಯೆ, ಇದು ಒಂದು ಆಂದೋಲನದ ರೂಪದಲ್ಲಿ ಶುರುವಾಗಿದೆ. ಈಗ ರಾಜ್ಯ ಸರ್ಕಾರದ ಒಂದು ವಿಶೇಷ ಕಾಳಜಿಯ ನಡುವೆ ಪ್ರಸ್ತುತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅಮೃತ ಮಹೋತ್ಸವದ ನೆನಪಿಗೋಸ್ಕರ 750 ರೈತ ಉತ್ಪಾದಕ ಕಂಪನಿಗಳನ್ನು ನಮ್ಮ 75ನೇ ಸ್ವಾತಂತ್ರ್ಯೋತ್ಸವದ ನೆನಪಿಗೆ ಮಾಡಬೇಕು ಅಂಥೇಳಿ ಉದ್ದೇಶ ಮಾಡಿ ಆಗಲೇ ಘೋಷಣೆ ಮಾಡಿ, ಕಳೆದ ಆಗಸ್ಟ್ನಲ್ಲೇ ಘೋಷಣೆ ಮಾಡಿ ಈಗ ಅದರ ಕಾರ್ಯಗಳು ಸಹ ಆರಂಭವಾಗಿದೆ. ನಾವು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಈ ವಿಚಾರದಲ್ಲಿ ರೈತರಿಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಮುಂಚೆಯಿಂದನೂ ಕೆಲಸ ಮಾಡ್ತಾ ಬಂದಿದ್ವಿ. ಪ್ರತ್ಯೇಕವಾಗಿ ನಾವು ನಮ್ಮ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ನಾವು ಏನು ಕಾರ್ಯನಿರ್ವಹಿಸ್ತಾ ಇದ್ದೀವಿ, ಈ ಜಿಲ್ಲೆಯಲ್ಲಿದ್ದಂಥ ಅನೇಕ ರೈತ ಉತ್ಪಾದಕ ಕಂಪನಿಗಳ ಜೊತೆ ಒಡನಾಟ ಇಟ್ಕೊಂಡು ಅವುಗಳಿಗೆ ತಾಂತ್ರಿಕ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ವಿ. ಇದನ್ನು ಗಮನಿಸ್ತಾ ಅವರ ಏನು ಬೆಳವಣಿಗೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ವಿ ಸರ್. ಈ ಒಂದು ರೈತ ಉತ್ಪಾದಕ ಕಂಪನಿಗಳಲ್ಲಿರುವಂಥ ಸವಾಲುಗಳೇನು, ಅವುಗಳ ಸಾಧನೆಗಳೇನು, ಈ ಸವಾಲುಗಳನ್ನು ಎದುರಿಸುವ ರೀತಿ ಹೇಗೆ, ಇನ್ನೋ ವಿಚಾರ ನಮ್ಮನ್ನು ಕಾಡ್ತಾ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ರಚಿಸಲಿಕ್ಕೆ ಒಂದು ಯೋಜನೆ ನಮಗೆ ಈಗ ದೊರೆತಿದೆ. ಅದು ಒಂದು ಸವಾಲಿನ ಕೆಲಸನೂ ಹೌದು ಮತ್ತು ಅಗತ್ಯದ ಕೆಲಸನೂ ಹೌದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸರ್, ಈ ರೈತ ಉತ್ಪಾದಕ ಸಂಸ್ಥೆ ಅಂತ ತಾವು ಪ್ರಾರಂಭ ಮಾಡಲಿಕ್ಕೆಲ್ಲ ಆಂದೋಲನ ರೂಪದಲ್ಲಿ ನಡೀತಿದೆ ಅಂತ ಹೇಳಿದರೆ, ಇದರ ಆಡಳಿತ ವ್ಯವಸ್ಥೆ ಹೇಗಿರುತ್ತೆ, ಅಂದರೆ ಇದರ ರಚನೆ ಹೇಗಿರುತ್ತೆ, ಯಾರ್ಯಾರೆಲ್ಲ ಇದರಲ್ಲಿ ಸದಸ್ಯರಾಗಿರ್ತಾರೆ, ಇದರ ಮುಖ್ಯಸ್ಥರು ಯಾರಿರ್ತಾರೆ, ಮತ್ತು ಇದರ ಒಂದು ಆರ್ಥಿಕ ನೆರವು ಇರ್ಬೋದು, ಇದರ ಆರ್ಥಿಕ ವ್ಯವಸ್ಥೆ ಹೇಗಿರುತ್ತೆ, ಅದರ ಬಗ್ಗೆ ಹೇಳಿ ಸರ್. ಬಹಳ ಆಸಕ್ತಿಕರವಾದಂಥ ಅಂಶಗಳು ಇಲ್ಲಿ ಅಡಗಿವೆ ಸರ್. 2018 ಕರ್ನಾಟಕ ರಾಜ್ಯ ಸರ್ಕಾರ ಒಂದು ರೈತ ಉತ್ಪಾದಕ ಕಂಪನಿಗಳ ನೀತಿಯನ್ನು ಜಾರಿಗೊಳಿಸಿದೆ. ಇದರ ಅನ್ವಯವಾಗಿ ಈಗ ಅನೇಕ ರೈತ ಉತ್ಪಾದಕ ಕಂಪನಿಗಳು ರಚನೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಕಂಪನಿಯ ರಚನೆಯ ಸಂದರ್ಭದಲ್ಲಿ 1,000 ಜನ ಇದರ ಷೇರುದಾರರಾಗಲಿಕ್ಕೆ ಅವಕಾಶ ಇರುತ್ತೆ. ಷೇರು ಹಣವನ್ನು ಕಂಪನಿಯ ವಾರಸುದಾರರು ನಿರ್ಧರಿಸ್ತಾರೆ. ಮೊದಲಿಗೆ 10 ಜನ ನಿರ್ದೇಶಕರು ಈ 1,000 ಜನದಿಂದ ಆಯ್ಕೆಯಾಗಿ ಆ 10 ಜನ ನಿರ್ದೇಶಕರು ಈ ಕಂಪನಿಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರೆ. ಇವರಿಗೆ ಸಹಾಯಕವಾಗಿ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತೇಳಿ ಒಂದು ಹುದ್ದೆಯನ್ನು ಸೃಷ್ಟಿಸಿ, ಅದರ ಜೊತೆಗೆ ಕಂಪನಿಯ ಸಹಕಾರಕ್ಕಾಗಿ ಡೇಟಾ ಎಂಟ್ರಿ ಆಪರೇಟರ್ ಎನ್ನುವ ಹುದ್ದೆಯನ್ನು ಒಂದು ಸೃಷ್ಟಿಸಿ, ಈ ಎರಡು ಸಿಬ್ಬಂದಿಯನ್ನು ಇಟ್ಕೊಂಡು 10 ಜನ ನಿರ್ದೇಶಕರುಗಳು ಈ ಆಡಳಿತವನ್ನು ನಡೆಸ್ತಾರೆ. ಇದರಲ್ಲಿ ಏನು ಷೇರು ಬಂಡವಾಳವನ್ನು ಹೂಡ್ತಾರೆ ರೈತರು, ಅಷ್ಟೇ ಬಂಡವಾಳವನ್ನು ಸರ್ಕಾರವು ಸಹ ಒಂದು ಸಹಾಯಧನದ ರೀತಿಯಲ್ಲಿ ನೀಡ್ತಾ ಇದೆ. ಈಗ ಉದಾಹರಣೆಗೆ 10 ಲಕ್ಷ ರೂಪಾಯಿ ನಾವು ಸಂಗ್ರಹ ಮಾಡಿದ್ದೀವಿ ರೈತರಿಂದ ಅಂತ ಹೇಳಿದ್ರೆ, ರೈತ ಸದಸ್ಯರಿಂದ, ಅಷ್ಟೇ ಮೌಲ್ಯದ ಮೊತ್ತವನ್ನು ಸರ್ಕಾರ ಕೂಡ ಕೊಡ್ತದೆ. ಈ ಎರಡೂ ಮೊತ್ತವನ್ನು ಸೇರಿಸಿದಾಗ ನಮಗೊಂದು ಬಂಡವಾಳ ನಮ್ಮ ಕೈಯಲ್ಲಿರುತ್ತೆ. ಆ ರೈತ ಉತ್ಪಾದಕ ಕಂಪನಿ ಇದನ್ನು ಉಪಯೋಗಿಸ್ಕೊಂಡು ಸಣ್ಣದಾದಂಥ ಉದ್ಯಮಗಳನ್ನು ಶುರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಂಪನಿಗಳ ರಚನೆಗೆ ಕೆಲವು ಸಂಪನ್ಮೂಲ ಸಂಸ್ಥೆಗಳನ್ನು ಗುರುತಿಸಿ ಅದನ್ನು ಸರ್ಕಾರ ಅವರಿಗೆ ಮಾರ್ಗಸೂಚಿಗಳನ್ನು ನೀಡಿ ಅವುಗಳ ಪ್ರಕಾರ ಕಂಪನಿಯ ರಚನೆ ಮಾಡಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿದೆ. ರಾಜ್ಯಾದ್ಯಂತ ಅನೇಕ ಸಂಪನ್ಮೂಲ ಸಂಸ್ಥೆಗಳು ತಮ್ಮ ವ್ಯವಸ್ಥೆಗಳನ್ನು ಮತ್ತು ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ರೈತ ಉತ್ಪಾದಕ ಕಂಪನಿಗಳನ್ನು ರಚನೆ ಮಾಡ್ತಾ ಇದ್ದಾವೆ, ಈಗಾಗಲೇ ಮಾಡಿದ್ದಾವೆ, ಅವೆಲ್ಲವೂ ಕಾರ್ಯವನ್ನು ಆರಂಭಿಸಿದ್ದಾವೆ. ಈ ರೈತ ಉತ್ಪಾದಕ ಕಂಪನಿಗಳಲ್ಲಿ ಸದಸ್ಯರಾಗುವಂಥ ರೈತರಿಗೆ ಮೊದಲ ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, ಅವರು ಒಂದು ಸುರಕ್ಷಿತ ಚೌಕಟ್ಟಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋ ಒಂದು ಭಾವನೆ ಅವ್ರಿಗೆ ಬರ್ತದೆ. ಯಾಕೆಂದರೆ ಈಗ ಅವರು ಬೆಳೆ ಬೆಳೀಲಿಕ್ಕೆ ಬೇಕಾದಂಥ ಪರಿಕರಗಳನ್ನು ಒದಗಿಸ್ಕೊಡ್ಲಿಕ್ಕೆ ಅವರ ಮನೆ ಬಾಗಿಲಿಗೆ ಅತ್ಯಂತ ಸುಲಭವಾಗಿ ಆ ಪರಿಕರಗಳಂದರೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಔಷಧಿ ಬೇರೆ ಉತ್ಪನ್ನಗಳಿರ್ಬೋದು, ಈ ರೀತಿಯ ವಸ್ತುಗಳು, ಆಮೇಲೆ ಪೈಪ್ಗಳು ಇರ್ಬೋದು, ಹೀಗೆ ಕೃಷಿಗೆ ಸಂಬಂಧಿತವಾದ ಯಾವುದೇ ಪರಿಕರಗಳನ್ನು ಒದಗಿಸ್ಲಿಕ್ಕೆ ಅದಕ್ಕೆ ನಾವು ಒಳಸುರಿಗಳ ವ್ಯಾಪಾರ ಅಂತ ಹೇಳ್ತೀವಿ, ಇನ್ಪುಟ್ ಬಿಸ್ನೆಸ್ ಅಂತ. ಆ ಇನ್ಪುಟ್ಗಳನ್ನು, ಆ ಒಳಸುರಿಗಳನ್ನು ಹತ್ತಿರದಲ್ಲೇ ಸಮೀಪದಲ್ಲೇ ಸುಲಭವಾಗಿ ಮತ್ತು ಕೈಗೆಟಕುವ ಬೆಲೆಯಲ್ಲಿ ಒದಗಿಸುವಂಥ ಒಂದು ಏರ್ಪಾಡು ಈ ಕಂಪನಿ ಮುಖಾಂತರ ಆಗ್ತದೆ. ಇದು ಮೊದಲ ಉಪಯೋಗ ಮತ್ತು ಭಾಳ ಪ್ರಚಲಿತವಾದಂಥ ಉಪಯೋಗ ರೈತರು ಕಂಡುಕೊಂಡಿರೋದು. ನಂತರದ ಬಹಳ ಮುಖ್ಯವಾದ ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ ಔಟ್ಪುಟ್ ಬಿಸ್ನೆಸ್ ಸರ್, ಅಂದರೆ ಉತ್ಪನ್ನವನ್ನು ವ್ಯಾಪಾರ ಮಾಡೋದು, ಮಾರಾಟ ಮಾಡೋದು. ಇದ್ರ ಬಗ್ಗೆ ಒಂದು ವಿಶಿಷ್ಟವಾದಂಥ ತಿಳುವಳಿಕೆ ಈ ಕಂಪನಿಗಳ ಮುಖಾಂತರ ರಚನೆ ಆಗ್ತಾ ಇದೆ, ಪ್ರಚಲಿತವಾಗ್ತಾ ಇದೆ, ರೈತರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಏನು ಬೆಳೆದಿರ್ತೀವಿ ಅದನ್ನು ಎಲ್ಲಿ ಮಾರಬೇಕು? ಇವಾಗ ದಲ್ಲಾಳಿಗಳಿಗೆ ಮಾರ್ತೇವೆ, APMC ಮಾರ್ತೇವೆ, ಅಥವಾ ನಮಗೆ ಎಲ್ಲಿ ತಿಳಿತದೋ ಅಲ್ಲಿ ಮಾರ್ತಾ ಇದ್ದಾವೆ. ಆದರೆ ಈ ಕಂಪನಿ ಮುಖಾಂತರ ಮಾಡುವಾಗ ಏನಾಗುತ್ತೆ, ದೇಶಾದ್ಯಂತ ಎಲ್ಲಿ ಒಳ್ಳೆಯ ಬೆಲೆ ಸಿಗ್ತಾ ಇದೆ, ಎಲ್ಲಿ ಮಾರುಕಟ್ಟೆ ಇದೆ, ಈ ನಾವು ಬೆಳೆಯುವಂಥ ಬೆಳೆ ಮೊದಲು ಬೆಳೆ ಆಯ್ಕೆಯಲ್ಲೂ ನಾವು ಯೋಚನೆ ಮಾಡಬೇಕಾಗ್ತದೆ, ಯಾವ ಬೆಳೆಯನ್ನು ಬೆಳಿಬೇಕು ಅಂಥೇಳಿ. ಸೊ ಮಾರುಕಟ್ಟೆಯ ಒಂದು ಸ್ಟಡಿಯನ್ನು ಮಾಡಿ, ಈ ಒಂದು ಅಧ್ಯಯನವನ್ನು ಮಾಡಿ ಬೇಕಾದಂಥ ಬೆಳೆಯನ್ನು ಬೆಳೀಲಿಕ್ಕೆ ಮುಂದಾಗಬೇಕಾಗ್ತದೆ. ಈ 1,000 ಜನ ಷೇರುದಾರರಲ್ಲಿ 1,000 ಜನವೂ ಒಂದೇ ಬೆಳೆ ಬೆಳಿಬೇಕು ಅಂತೇನಿಲ್ಲ. ಅದರಲ್ಲಿ ರೈತ ಆಸಕ್ತ ಗುಂಪುಗಳಂತ ನಾವು ಮಾಡ್ಕೊಳ್ಬೇಕು. ಅದಕ್ಕೆ FIG ಅಂತ ಹೇಳ್ತೀವಿ, ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತ. 20 ಸದಸ್ಯರಿರುವಂಥ ಒಂದು ಗುಂಪು, ಅದನ್ನು ಒಂದು FIG ಅಂತ ಕರೀತೇವೆ. ಇಂಥ 50 FIG ಸೇರಿಸಿದ್ರೆ 1,000 ಜನದ ಒಂದು ಸಂಘ ಆಗ್ತದೆ, ಅದೊಂದು ಸಂಸ್ಥೆ ಆಗ್ತದೆ, ಕಂಪನಿ ಆಗ್ತದೆ. ಈ 20 ಜನದ ಗುಂಪು ಯಾವುದಾದ್ರು ಒಂದು ನಿರ್ದಿಷ್ಟ ಬೆಳೆಯನ್ನು ಬೆಳಿಬೋದು, 20 ಜನ ಬೆಳಿಬೋದು, ಅಥವಾ 5 ಗುಂಪುಗಳು ಬೆಳಿಬೋದು, 100 ಜನನೂ ಬೆಳಿಬೋದು. ಉದಾಹರಣೆಗೆ ಅವರು ತರಕಾರಿ, ಯಾವುದೋ ಒಂದು ತರಕಾರಿ, ಮೆಣಸಿನಕಾಯಿ ಬೆಳೀತಾರೆ, 100 ಜನ ಮೆಣಸಿನಕಾಯಿ ಬೆಳೀತಾರೆ, 200 ಜನ ಬದನೆಕಾಯಿ ಬೆಳೀತಾರೆ, 200 ಜನ ಶೇಂಗಾ ಬೆಳೀತಾರೆ. ಹೀಗೆ ಬೇರೆ ಬೇರೆ ಬೆಳೆಯನ್ನು ಬೆಳೀಲಿಕ್ಕೆ ಅವರು ಆಯ್ಕೆ ಮಾಡ್ಕೊಳ್ಬೋದು. ಅವರ ಸಂಪನ್ಮೂಲಗಳು, ಅವರ ಮಣ್ಣಿನ ಗುಣಲಕ್ಷಣಗಳು, ಬೇರೆ ಎಲ್ಲ ಅಂಶಗಳನ್ನು ಪರಿಗಣಿಸಿ ವೈಜ್ಞಾನಿಕ ಮಾರ್ಗದರ್ಶನವನ್ನು ಪಡೆದು ಅತ್ಯುತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗುವಂಥ ಜಾಗವನ್ನು ಹುಡುಕಲಿಕ್ಕೆ ನಮ್ಗೆ ಅವಕಾಶ ಇರ್ತದೆ. ಅದಕ್ಕೋಸ್ಕರ ನಾವು ಏನು CEO ಅಂತ ಮಾಡಿರ್ತೀವಿ, ಒಂದು ಆಫೀಸ್ ಅಂತ ಮಾಡಿರ್ತೀವಿ, ಆಮೇಲೆ ಸರ್ಕಾರದ ಮಾರ್ಗದರ್ಶನ ಇರ್ತದೆ, ಇಲಾಖೆಗಳ ಮಾರ್ಗದರ್ಶನ ಇರ್ತದೆ, ಕೃಷಿ ವಿಜ್ಞಾನ ಕೇಂದ್ರಗಳ ಮಾರ್ಗದರ್ಶನ ಇರ್ತದೆ, ವಿಶ್ವವಿದ್ಯಾನಿಲಯಗಳು ಇದ್ರ ಬಗ್ಗೆ ಈಗ ಆಸಕ್ತಿ ತೋರಿಸ್ತಾ ಇದ್ದಾವೆ, ಆಮೇಲೆ ಸರ್ಕಾರವೇ ರಚನೆ ಮಾಡಿರುವಂಥ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಅಂಥೇಳಿ ಬ್ಯಾಂಗ್ಳೂರಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಅಡಿಯಲ್ಲಿದೆ, ಅದು ಸಹ ತರಬೇತಿಗಳನ್ನು ನೀಡುತ್ತದೆ ಕಾಲಕಾಲಕ್ಕೆ. ಕೃಷಿ ವಿಜ್ಞಾನ ಕೇಂದ್ರಗಳು ತರಬೇತಿಯನ್ನು ನೀಡ್ತವೆ, ಈ ನಿರ್ದೇಶಕರುಗಳ ಮಂಡಳಿಗೆ ಮತ್ತು ಸದಸ್ಯ ರೈತರುಗಳಿಗೆ ವಿಶೇಷವಾದಂಥ ತರಬೇತಿಗಳನ್ನ ನೀಡ್ತಾ ಹೋಗ್ತವೆ. ಹೀಗೆ 2-3 ವರ್ಷಗಳ ಕಾಲ ಸಂಪನ್ಮೂಲ ಸಂಸ್ಥೆಗಳು ಈ ರೈತ ಉತ್ಪಾದಕ ಕಂಪನಿಗಳನ್ನು ಕೈ ಹಿಡಿದು ನಡೆಸಲಿಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆ ಇಲ್ಲಿ ಜಾರಿಯಲ್ಲಿದೆ ಸರ್. ಸೊ ಈಗ ಈ ವರ್ಷದಿಂದ ಆರಂಭವಾದರೆ ಇನ್ನು 3 ವರ್ಷದವರೆಗೆ ಅವ್ರ ಜೊತೆಯಲ್ಲಿದ್ದು ಇವರಿಗೆ ಈ ಎಲ್ಲ ಮಾರ್ಗದರ್ಶನಗಳನ್ನು ತರಬೇತಿಗಳನ್ನು ಕೊಟ್ಟು ಅವ್ರನ್ನ ಮಜಬೂತ್ ಮಾಡಿ, ಅಂದರೆ ಅವ್ರನ್ನ ಮೌಲ್ಯವರ್ಧನೆ, ಅವರ ಸಾಮರ್ಥ್ಯವರ್ಧನೆ ಇವೆಲ್ಲವನ್ನು ಮಾಡಿ ಅವರಿಗೆ ಒಂದು ಕಂಪನಿಯನ್ನು ನಡೆಸಲಿಕ್ಕೆ ಬೇಕಾಗುವಂಥ ಎಲ್ಲ ತಯಾರಿಯನ್ನು ಮಾಡಿಕೊಡ್ತಾರೆ. ಇದಕ್ಕೆ ಒಬ್ಬ ಕಂಪನಿ ಸೆಕ್ರೆಟರಿ ಅಂತೇಳಿ ಅವ್ರನ್ನ ಹುಡುಕಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವರ ಸಹಾಯದಿಂದ ಅವರ ಮಾರ್ಗದರ್ಶನವನ್ನು ಪಡೆದು ಒಂದು ಕಂಪನಿಯನ್ನು ನಡೆಸುವಾಗ ನಾವು ತೆಗೆದುಕೊಳ್ಬೇಕಾದಂಥ ರೀತಿ ನೀತಿಗಳೇನಿದೆ, ನಿಯಮಾವಳಿಗಳು ಏನಿರ್ತವೆ ಕಂಪನಿ ಕಾಯ್ದೆ ಅಡಿಯಲ್ಲಿ, ಅವುಗಳನ್ನ ಹೇಗೆ ನಾವು ಫಾಲೋ ಮಾಡಬೇಕು, ಅವುಗಳನ್ನ ಹೇಗೆ ನಾವು ಅನುಸರಿಸಬೇಕು, ಆಮೇಲೆ ಯಾವ ಕಾಲದಲ್ಲಿ ಫೀಸ್ ಕಟ್ಟಬೇಕು, ಯಾವಾಗ ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಆಮೇಲೆ ಹೇಗೆ ಸಭೆಗಳನ್ನು ಕರೀಬೇಕು, ನೋಟಿಸ್ ಕೊಡುವಂಥದ್ದಿರ್ಬೋದು, ಆನಂತರ ಸಭೆಯ ರೀತಿ ನೀತಿಗಳೇನಿರಬೇಕು, ನಡಾವಳಿಗಳನ್ನು ಹೇಗೆ ಬರೀಬೇಕು, ಆಮೇಲೆ ಹೇಗೆ ಪಾರದರ್ಶಕತೆಯನ್ನು ನಾವು ಅನುಸರಿಸಬೇಕು, ಅದು ಹಣಕಾಸಿನ ವಿಷಯ ಇರ್ಬೋದು, ವಸ್ತುಗಳ ವಿಷಯ ಇರ್ಬೋದು, ಹೀಗೆ ಇಡೀ 1,000 ಜನ ಸದಸ್ಯರಿಗೆ ಈ ಮಾಹಿತಿಯನ್ನು ನಾವು ಸರಿಯಾದ ಸಂದರ್ಭದಲ್ಲಿ ತಲುಪಿಸುವಂಥ ವ್ಯವಸ್ಥೆ ಮಾಡಬೇಕು. ಹೀಗೆ ಹಲವಾರು ಕಟ್ಟುಪಾಡುಗಳನ್ನು ಇಟ್ಟುಕೊಂಡು, ನಿಬಂಧನೆಗಳನ್ನು ಇಟ್ಟುಕೊಂಡು, ಹತೋಟಿ ಕ್ರಮಗಳನ್ನು ಇಟ್ಟುಕೊಂಡು ಒಂದು ಕಂಪನಿಯನ್ನು ಕಟ್ಟುವಾಗ ನಡೆಸುವಾಗ ರೈತರಲ್ಲಿ ತನ್ನಿಂತಾನೇ ಒಂದು ಶಿಸ್ತು, ಜವಾಬ್ದಾರಿ, ಹೊಣೆಗಾರಿಕೆ ಸೃಷ್ಟಿಯಾಗ್ತದೆ ಸರ್. ಸೊ ಇದು ಸ್ವಲ್ಪ ಚೆಲ್ಲಿದೆ, ಅಂದರೆ ತುಂಬ ಅಲ್ಲಲ್ಲೇ ಕಾಣ್ತವೆ, ಆದರೆ ಇದು ಒಂದು ಸಂಘಟಿತ ರೂಪದಲ್ಲಿ ಬಂದಾಗ ಅದಕ್ಕೊಂದು ಶಕ್ತಿ ಬರ್ತದೆ, ಆಮೇಲೆ ರೈತರ ಸಾಮರ್ಥ್ಯ ತನ್ನಿಂತಾನೇ ವರ್ಧಿಸ್ತದೆ. ಆಮೇಲೆ ಮಾರುಕಟ್ಟೆ ವಿಷಯ ಬಂದಾಗ ಈಗಿರುವಂಥ ವೈಜ್ಞಾನಿಕ ಇಂಟರ್ನೆಟ್, ಏನು ಆಧುನಿಕ ಇಂಟರ್ನೆಟ್ನ ಬಳಸ್ಕೊಳ್ತಾ ನಮಗೆ ಎಲ್ಲಿ ಮಾರ್ಕೆಟ್ ಚೆನ್ನಾಗಿದೆ ಅನ್ನೋದನ್ನ ಫಿಂಗರ್ ಟಿಪ್ಸಲ್ಲಿ ತಿಳ್ಕೊಳ್ಬೋದು ಅಂತ ಹೇಳ್ತೀವಲ್ಲ ಸರ್, ಹಾಗೆ ಅದು ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಇದರ ಸಹಾಯದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದೇಶಾದ್ಯಂತ ಏನೇನು ಯಾವ ಸನ್ನಿವೇಶ ಇದೆ, ಯಾವ ಬೆಳೆಗೆ ಅಂತ ಗೊತ್ತಾಗುತ್ತೆ. ದೈನಂದಿನ ಸನ್ನಿವೇಶಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಾದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳೆದಂಥ ವಸ್ತುಗೆ ಮಾರುಕಟ್ಟೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ರೀತಿಯ ಸಾಮರ್ಥ್ಯ ವರ್ಧನೆ ವಿತ್ ಟೈಮ್ ಆಗ್ತದೆ, ಕಾಲಾನುಕ್ರಮದಲ್ಲಿ ಈ ಸಾಮರ್ಥ್ಯ ವರ್ಧನೆ ಆಗಲಿಕ್ಕೆ ಶುರುವಾಗ್ತದೆ. ಅದಾದ ನಂತರ ನಮ್ಮ ಸ್ಥಳೀಯ ಮಟ್ಟದಲ್ಲಿ ವೋಕಲ್ ಫಾರ್ ಲೋಕಲ್ ಅಂತೇಳಿ ಒಂದು ಮಾತು ಬಂದಿದೆಯಲ್ಲ, ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅದನ್ನು ಅವಾಗವಾಗ ಹೇಳ್ತಾನೆ ಇದ್ದಾರೆ. ಸೊ ಹಾಗೆ ಸ್ಥಳೀಯವಾಗಿ ನಾವು ಉತ್ಪಾದಿಸುವಂಥ ವಸ್ತುಗಳನ್ನು ಹೇಗೆ ಮೌಲ್ಯವರ್ಧನೆ ಮಾಡ್ಬೋದು, ಅವುಗಳನ್ನು ಸಂಸ್ಕರಣೆ ಮಾಡಿ ಅವುಗಳಿಗೆ ಒಂದು ಬ್ರ್ಯಾಂಡನ್ನು ಕೊಟ್ಟು ಪ್ಯಾಕೇಜಿಂಗ್ ಇರ್ಬೋದು, ಅವುಗಳನ್ನು ಭಾಳ ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡಿ, ಮತ್ತು ತುಂಬ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ತಯಾರಿ ಮಾಡಿ ಒಂದು ಉದ್ಯೋಗ ಸೃಷ್ಟಿನೂ ಆಗಬೇಕು, ಆದಾಯ ಸೃಷ್ಟಿನೂ ಆಗಬೇಕು, ಹಾಗೆಯೇ ಒಂದು ಆರೋಗ್ಯವಂತ ಸಮಾಜ ಸೃಷ್ಟಿಯಲ್ಲಿ ನಮ್ಮ ಕಂಪನಿಗಳು, ರೈತ ಉತ್ಪಾದಕ ಕಂಪನಿಗಳು ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಸರ್. ಸರ್, ಈಗ ರೈತರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಕೃಷಿ ಇಲಾಖೆ ಇದ್ದಾವೆ, ಆಮೇಲೆ ರೈತ ಸಂಪರ್ಕ ಕೇಂದ್ರಗಳು ಇದ್ದಾವೆ, ಇಲ್ಲೆಲ್ಲ ಸಾಕಷ್ಟು ಮಾಹಿತಿ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತಾ? ಆದರೆ ನೀವು ಏನು ಹೇಳಿದ್ರಲ್ಲ, ರೈತ ಉತ್ಪಾದಕ ಒಂದು ಸಂಸ್ಥೆಗಳು ಅಂದರೆ ಅವರೇ ನಡೆಸೋಂಥ ಒಂದು ಸಂಸ್ಥೆ ಆಗಿರ್ತದೆ, ಅಂದರೆ ರೈತರೇ ನಡೆಸುವಂಥ ಒಂದು ಸಂಸ್ಥೆ ಅದು. ಇದರ ಒಂದು ಸುಸ್ಥಿರತೆ ಅಂದರೆ ಇದರ ತಾವು ಹೇಳಿದರೆ ಸಹಾಯಧನ ಸರ್ಕಾರದಿಂದನೂ ಬರುತ್ತೆ, ಇವರು ಶೇರ್ ಮಾಡಿರ್ತಾರೆ ಅಂತಂತೇಳಿ, ಅದನ್ನು ನಡೆಸ್ಕೊಂಡು ಹೋಗೋದು ಹೇಗೆ? ನಾವು ಸಹಾಯಧನ ಸಿಕ್ಕಿಬಿಟ್ರೆ ಅಷ್ಟಕ್ಕೆ ಸಾಲೋದಿಲ್ಲ, ಅದನ್ನು ಕಂಟ್ರೋಲಿಂಗ್ ಮಾಡಿಕೊಂಡು ಯಾವ ರೀತಿ ಅದನ್ನು ಖರ್ಚು ಮಾಡಬೇಕು, ವೆಚ್ಚನೆ ಯಾಕೆ ಸರಿದೂಗಿಸ್ಬೇಕು ಅನ್ನೋದ್ರ ಬಹಳ ಮುಖ್ಯ ಆಗುತ್ತೆ, ಯಾವ ರೀತಿ ಮಾಡಬೇಕಾಗುತ್ತೆ? ಭಾಳ ಮುಖ್ಯವಾದಂಥ ಪ್ರಶ್ನೆ ಸರ್. ಈಗ ಒಂದು ಸಹಾಯಧನ ಕೊಟ್ಟರಷ್ಟೇ ನಾವು ವ್ಯಾಪಾರ ಮಾಡ್ತೀವಿ ಅನ್ನೋದು ದಡ್ಡತನದ ವಿಚಾರ ಆಗುತ್ತೆ, ಅದು ಒಂದು ಮೊದಲ ಹೆಜ್ಜೆ. ಅದನ್ನು ಉಪಯೋಗಿಸ್ಕೊಂಡು ವ್ಯಾಪಾರವನ್ನು ಶುರು ಮಾಡಿ ಲಾಭವನ್ನು ಗಳಿಸಿ ಆ ಲಾಭಾಂಶದಲ್ಲಿ ನಾವು ಇನ್ನಿತರ ಏನೋ ವ್ಯಾಪಾರದ ಅಂಶಗಳನ್ನು ಹೆಚ್ಚು ಮಾಡಿಕೊಳ್ಬೇಕಾಗ್ತದೆ. ಅದಾದ ನಂತರ ಈಗ ನಾವು ಕಂಪನಿಯ ಶಕ್ತಿಯನ್ನು ಅರಿವಾದಾಗ ಸದಸ್ಯರೆಲ್ಲರೂ ಮತ್ತೆ ಏನು ಆಲೋಚನೆ ಮಾಡಬೇಕಂದ್ರೆ ಇನ್ನಷ್ಟು ಬಂಡವಾಳವನ್ನು ಹೂಡಿ ಇನ್ನಷ್ಟು ದೊಡ್ಡ ಮಟ್ಟದ ಅಥವಾ ನಮಗೆ ಆ ಶಕ್ತಿ ಇದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ವ್ಯಾಪಾರಕ್ಕೆ ಕೈ ಹಾಕಲಿಕ್ಕೆ ಇನ್ನಷ್ಟು ಬಂಡವಾಳವನ್ನು ಅವರೇ ಹಾಕಲಿಕ್ಕೆ ಶುರು ಮಾಡಬೇಕು. ಈ ರೀತಿ ಬರುವ ದೊಡ್ಡ ಮಟ್ಟದ ಬಂಡವಾಳದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ ಹೊಸ ಉದ್ಯಮಗಳನ್ನು ಶುರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಗೆ ಸರ್ಕಾರಗಳು ಯಾವ ರೀತಿ ಆಲೋಚನೆ ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ಚೆನ್ನಾಗಿ ನಡೆಸುವಂಥ ನಡೀತಿರುವಂಥ ಕಂಪನಿಗಳನ್ನು ಗುರುತಿಸಿ ಅವುಗಳಿಗೆ ಇನ್ನಷ್ಟು ಸಹಾಯವನ್ನು ಮಾಡಲಿಕ್ಕೆ ಬೇರೆ ಬೇರೆ ಯೋಜನೆಗಳ ಮುಖಾಂತರ, ಅದು ಪ್ರಧಾನಮಂತ್ರಿ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ಈ ಉತ್ಪಾದಕ ಕಂಪನಿಗಳು ರೈತರು ನಡೆಸ್ತಿರುವಂಥ ಕಂಪನಿಗಳು ಚೆನ್ನಾಗಾಗ್ತಿದೆ ಅಂದರೆ ಅದು ಸರ್ಕಾರಕ್ಕೆ ತುಂಬ ಖುಷಿ ತರುವಂಥ ವಿಚಾರ ಆಗ್ತದೆ. ಆಮೇಲೆ ಸಂಘಟಿತವಾಗಿ 1,000 ಜನ ಒಂದೇ ಕಡೆ ಸಿಗುವುದರಿಂದ ಯಾವುದೇ ಒಂದು ವಿಚಾರ ಆಗ್ಬೋದು, ಒಂದು ತಂತ್ರಜ್ಞಾನ ಇರ್ಬೋದು, ಹೊಸ ಬೀಜ ಇರ್ಬೋದು, ಹೊಸದೊಂದು ಮಾಹಿತಿಯನ್ನು ಸುಲಭವಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಮಾಡುವಾಗ ಏನಾಗ್ತದೆ, ಸರ್ಕಾರದ ಸಹಾಯ ಬರ್ತಾ ಇರ್ತದೆ ನಿಜ, ಅದರ ಅವಲಂಬನೆಯನ್ನು ಕಡಿಮೆ ಮಾಡುವ ನಿಟ್ಟಿಗೆ ನಾವು ಬೆಳಿಬೇಕಾಗ್ತದೆ, ಸುಸ್ಥಿರತೆಯನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ರೈತರಿಗೆ ಇದೊಂದು ಏನಂದರೆ ವಿನ್ ವಿನ್ ಸಿಚುವೇಶನ್ ಸರ್. ಇದು ಕೊಡುವ ಕೊಳ್ಳುವ ಒಂದು ಸನ್ನಿವೇಶವನ್ನು ಅಲ್ಲಿ ಸೃಷ್ಟಿ ಮಾಡಿ ಕೊಡಲಾಗಿರುತ್ತೆ. ಈ ಒಂದು ಸದಾವಕಾಶ ವರ್ಷ ಎಲ್ಲರಿಗೂ ಸಿಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರ ಹೇಗೆ ಆಲೋಚನೆ ಮಾಡ್ತಿದ್ದೇವೆ ಅಂದರೆ, ಇಡೀ ರೈತ ಸಂಕುಲಗಳನ್ನು ಈ ಕಂಪನಿಯ ಒಂದು ವ್ಯವಸ್ಥೆ ಅಡಿಯಲ್ಲಿ ತಂದುಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿ ಈ ಇಡೀ ಭಾರತದಲ್ಲಿ ಆಗಬೇಕು ಅನ್ನೋದು ಅವರ ಆಶಯವಿದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೂ ಯಾರಿಗೂ ಲಾಸ್ ಆಗದ ರೀತಿಯಲ್ಲಿ, ಈಗ ನಮ್ಮ ಇಡೀ ಕೃಷಿ ಮಾನ್ಸೂನ್ ಜೊತೆಗೆ ದೊಂಬರಾಟ ಅಂತೇಳಿ ಅನ್ನೋದು ಗೊತ್ತೇ ಇದೆ. ಅದನ್ನು ಮೀರಿ ವಿಜ್ಞಾನ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಹತೋಟಿ ಇರುವಂಥ ಕೃಷಿಯನ್ನು, ಅಂದರೆ ನಮ್ಮ ಕಂಟ್ರೋಲಿಗೆ ಸಿಗುವಂಥ ಕೃಷಿಗಳನ್ನು ಮಾಡ್ತಾ, ಕೃಷಿ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ತಾ, ಈ ಕಂಪನಿಯ ಮುಖಾಂತರ ಆ ರೀತಿಯ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಹೋಗೋದು ಬಹುಶಃ ಸುಸ್ಥಿರತೆಗೆ ಒಂದು ಒಳ್ಳೆಯ ಒಂದು ಹಾದಿಯನ್ನು ಹಾಕ್ಕೊಡ್ತದೆ. ರೈತ ಉತ್ಪಾದಕ ಕಂಪನಿಗಳ ಒಂದು ಒಟ್ಟಾರೆ ರಚನೆ ಮತ್ತು ಅದರ ಬೆಳವಣಿಗೆ ಏನಿದೆ ಅತ್ಯಂತ ಆಶಾದಾಯಕವಾದಂಥ ಒಂದು ವಿಚಾರ ಆಗ್ತದೆ ನಮ್ಮ ರೈತ ಸಂಕುಲಕ್ಕೆ, ಕೃಷಿ ಕ್ಷೇತ್ರಕ್ಕೆ. ಬಹುಶಃ ಅನೇಕ ಸಮಸ್ಯೆಗಳಿಗೆ ಈ ಒಂದು ಉದ್ದೇಶಿತ ಏನು ಯೋಜನೆ ಇದೆ, ಈ ಒಂದು ಕಂಪನಿಗಳು ಅನ್ನುವ ಒಂದು ಆಲೋಚನೆಯೇ ಒಂದು ಅತ್ಯಂತ ದೊಡ್ಡ ಪರಿಹಾರವಾಗಿ ಕಂಡುಬರ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕಂಪನಿಗಳನ್ನು ರಚನೆ ಮಾಡುವ ಅಡಿಯಲ್ಲಿ ಸಹಾಯ ಮಾಡ್ತಾ ಇದೆ. ಅವುಗಳನ್ನು ಉತ್ತೇಜನ ಮಾಡಿ ಬೆಳೆಸುವ, ಅಭಿವೃದ್ಧಿಗೊಳಿಸುವ ಒಂದು ಯೋಜನೆಯಲ್ಲಿ ಬಹಳ ಗಂಭೀರವಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಸರ್. ನಮ್ಮ ರೈತರಲ್ಲಿ ಇನ್ನೂ ಒಂದು ಸಮಸ್ಯೆ ನಾವು ಕಾಣ್ತಾ ಇರ್ತೀವಿ ಸರ್. ಅಂದರೆ ಪ್ರತಿ ವರ್ಷ ಇರ್ಬೋದು, ಏನಂದರೆ ಯಾವುದೇ ಒಂದು ತರಕಾರಿ ಇರ್ಬೋದು ಇಲ್ಲ ಯಾವುದೋ ಒಂದು ಬೆಳೆ ಇರ್ಬೋದು, ಒಳ್ಳೆ ರೇಟ್ ಇದೆ ಅಂದಾಗ ಎಲ್ಲರೂ ಅದನ್ನೇ ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಬೆಳೆ ಬಂದಾಗ ಆ ರೇಟ್ ಡೌನ್ ಆಗಿಬಿಟ್ಟಿರ್ತದೆ, ಯಾಕಂದರೆ ಡಿಮ್ಯಾಂಡ್ ಕಡಿಮೆ ಇರ್ತದೆ, ಅಲ್ಲಿ ಈಲ್ಡ್ ಜಾಸ್ತಿ ಆಗಿರ್ತದೆ. ಸೊ ಈ ಸಮಸ್ಯೆ ನಾವು ಬಹಳ ದಿನದಿಂದಲೂ ನಾವು ನೋಡ್ತಿರ್ತೀವಿ, ಅನುಭವಿಸ್ತಾ ಇದ್ದೀವಿ. ಈ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಅಥವಾ ತಾವು ಹೇಳಿದ್ರೆ ಆಗಲಿ FIG ಗ್ರೂಪ್ಸ್ ಅಂತ ಅಂದರೆ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಮಾಡ್ತಿರ್ತಾರೆ. ಅಂದರೆ ಈ ಗ್ರೂಪ್ಸ್ಗೆ ಅಂದರೆ ಒಂದೊಂದು ಗುಂಪಿಗೆ ಒಂದೊಂದು ಗ್ರೂಪ್ ಒಂದೊಂದು ಬೆಳೆ ಬೆಳೆದರೆ ಆವಾಗ ನಮಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ನಮ್ಮಲ್ಲಿ ಬರ್ತಾ ಇದೆ ಅನ್ನೋದು ನಮಗೆ ಲೆಕ್ಕ ಸಿಗುತ್ತೆ. ಸೊ ಇದರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದೇನಂತ. ಭಾಳ ಒಳ್ಳೆಯ ವಿಚಾರ ಸರ್ ತಾವು ಪ್ರಸ್ತಾಪ ಮಾಡಿದ್ದು. ಹೀಗೆ ಒಂದು ಎಷ್ಟು ಬೇಡಿಕೆ ಇದೆ, ಎಷ್ಟನ್ನು ಪೂರೈಸಬೇಕು, ಆಮೇಲೆ ಯಾವುದನ್ನು ಪೂರೈಸಿದರೆ ಆದಾಯವೂ ನಮಗೆ ಸಿಗ್ತದೆ ಅನ್ನೋದನ್ನು ಆಲೋಚನೆ ಮಾಡಿ ಈ FIGಗಳ ಮುಖಾಂತರ ಮತ್ತು ನಮ್ಮ ಕಂಪನಿಗಳ ಮುಖಾಂತರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಂಪನಿಯಲ್ಲಿ ಮುಂದುವರಿದು ಸಂಗ್ರಹ ಗೋದಾಮುಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದು ಕೋಲ್ಡ್ ಸ್ಟೋರೇಜ್ಗಳಿರ್ಬೋದು ಅಥವಾ ದೊಡ್ಡ ಮಟ್ಟದ ಗೋದಾಮುಗಳಿರ್ಬೋದು. ಆಮೇಲೆ ವೈಯಕ್ತಿಕವಾಗಿ ರೈತ ಮಾಡೋಕ್ಕಾಗದೇ ಇರುವಂಥದ್ದನ್ನು ಕಂಪನಿ ಮಾಡಿಕೊಟ್ಟಾಗ ವೈಯಕ್ತಿಕ ರೈತರುಗಳು ಅದರ ಸೇವೆಯನ್ನು ಪಡೆದುಬಿಟ್ಟು ಅದರ ಲಾಭಾಂಶವನ್ನು ಅವರು ಗಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ಉದಾಹರಣೆಗೆ ತುಂಬ ದೂರ ತಗೊಂಡೋಗಿ ಒಬ್ಬ ರೈತ ಹೋಗಿ ಮಾರುಕಟ್ಟೆ ಮಾಡಿ ಬಾರಪ್ಪ 100 ಕಿಲೋಮೀಟ್ರ್ ಅಂತ ಹೇಳಿದ್ರೆ ಆಗೋದಿಲ್ಲ. ಆದರೆ ಕಂಪನಿಯ ಒಂದು ಸಹಾಯದಲ್ಲಿ ಅವನು ಅಲ್ಲಿ ಕೊಟ್ಟರೆ, ಕಂಪನಿಗೆ ಅದನ್ನು ಮಾರಾಟ ಮಾಡಿದ್ರೆ ಅದನ್ನು ಕಂಪನಿ ಅದನ್ನು ಕೊಂಡುಕೊಂಡು ಎಲ್ಲಿ ಹೆಚ್ಚು ಲಾಭ ಸಿಗುತ್ತೋ ಅಂಥ ಕಡೆಗೆ ಕಂಪನಿ ಅದನ್ನು ಸಾಗಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ರೀತಿ ಅಂದರೆ ಸಂಘದಲ್ಲಿ ಶಕ್ತಿ ಅಂತ ಏನು ಮಾತಿದೆ ಅದನ್ನು ಕಂಪನಿ ಮುಖಾಂತರ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಅನೇಕ ಕಂಪನಿಗಳು ಆ ಥರದ ಯಶಸ್ವಿ ಪ್ರಯೋಗಗಳನ್ನು ಮಾಡಿ ತುಂಬ ಒಳ್ಳೆಯ ಅನುಕೂಲಗಳನ್ನು ರೈತರಿಗೆ ಕೊಟ್ಟಿದ್ದಾವೆ. ಸೊ ಆ ಒಂದು ಉದಾಹರಣೆಗಳನ್ನ ನೋಡ್ತಾ ಈಗ ಹೊಸ ಹೊಸ ರೈತ ಕಂಪನಿಗಳು ಏನಿದ್ದಾವೆ ಇವುಗಳು ಅದರ ಒಂದು ಆಧಾರದ ಮೇಲೆ ಅದರ ಒಂದು ಮಾರ್ಗಸೂಚಿ ಮೇಲೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸವಲತ್ತುಗಳು, ಸರ್ಕಾರಿ ಸವಲತ್ತುಗಳಿರ್ಬೋದು ಅಥವಾ ಸಾಮಾಜಿಕ ಸವಲತ್ತುಗಳಿರ್ಬೋದು, ಇವೆಲ್ಲವೂ ಕಂಪನಿ ಮುಖಾಂತರನೇ ಬರಲಿಕ್ಕೆ ಶುರುವಾಗುತ್ತೆ ಅಂತ ಅನಿಸ್ತಾ ಇದೆ. ಒಂದು ಹೊಸ ಪ್ರಯೋಗ ಇದು. ಇದನ್ನು ಉಳಿಸಿ ಬೆಳೆಸಿ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ರೈತರ ಮೇಲಿದೆ, ಒಟ್ಟಾರೆ ಸಮಾಜದ ಮೇಲಿದೆ. ಸೊ ಇದು ಈ ಥರದೊಂದು ಉತ್ತಮವಾದ ಪ್ರಯೋಗಕ್ಕೆ ಸರ್ಕಾರಗಳು ಬೆಂಬಲ ಕೊಡ್ತಿರೋದು ಖಂಡಿತ ಆಶಾದಾಯಕವಾದಂಥ ಬೆಳವಣಿಗೆ ಸರ್. ನಮ್ಮ ರೈತರ ಒಂದು ಸಮಸ್ಯೆಗಳನ್ನು ಗಮನಿಸಿದಾಗ ಈ ಒಂದು ರೈತ ಉತ್ಪಾದಕ ಸಂಸ್ಥೆ ಒಂದು ಆಶಾಕಿರಣ ಅಂತ ಹೇಳ್ಬೋದು. ಅಂದರೆ ಏನೋ ಮುಂದೆ ಇದರಿಂದ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅಂತ ನಾವು ಅಂದ್ಕೋಬಹುದು ಸರ್. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ರಿ ರೈತ ಉತ್ಪಾದಕ ಸಂಸ್ಥೆ ಬಗ್ಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೂ ರೈತ ಉತ್ಪಾದಕ ಸಂಸ್ಥೆಯ ಹಿನ್ನೆಲೆ ಹಾಗೂ ಉದ್ದೇಶ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಿಸಿ ಐತೆ. ನರೇಗಾ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಈಗ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ನೇಗಿಲ ಜಗಲಿ ಕಾರ್ಯಕ್ರಮ ಸರಣಿಯಲ್ಲಿ ಯಂತ್ರಗಳ ನಿರ್ವಹಣೆ ಕುರಿತು ಮಾತುಕತೆ ಕೇಳೋಣ. ಏನ್ ರಮಣ, ನಾಟಿ ಜೋರಾಗೈತೆ. ಅರೆ, ಮಿಷಿನ್ ನಿಲ್ಲಿಸ್ಕೊಂಡ್ಬಿಟ್ಟಿದ್ಯಾ? ಯಾಕೆ, ಏನಾಯ್ತು? ಮಿಷಿನ್ ನಿಂತಿದೆಯಲ್ಲ. ಓ, ನಮಸ್ಕಾರ ಸಾಹೇಬ್ರೆ, ಬರ್ರಿ. ನಾಟಿ ಇನ್ನೇನು ಮುಗಿತಾ ಬಂತ? ಇನ್ನು 4 ಆಳೆ ನಾಟಿ ಮಾಡಿದರೆ ಮುಗೀತು ನೋಡ್ರಿ. ಅಷ್ಟೊತ್ತಿಗೆ ಈ ಮಿಷನ್ನು ಯಾಕೆ ಹಿಡಿತದೆ ಸರ್? ಅದಕ್ಕೆ ನಿಲ್ಲಿಸ್ಕೊಂಡು ನೋಡ್ರಿ. ನಾಟಿಗೆ ಇಳಿಯೋಕ್ಕೆ ಮುಂಚೆನೆ ನೋಡ್ಕೋಬೇಕಲ್ವ ರಮಣ. ಈಗ ನೋಡು ಎಷ್ಟು ಕಷ್ಟ ಆಗೈತೆ. ಈ ಕೆಸರೆಲ್ಲ ತೆಗೆದು ತೊಳೆದು ಸರಿ ಮಾಡಬೇಕು. ಇದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ಹೇಳು. ನಾಟಿ ನಿಂತು ಹೋಗ್ಬಿಡುತ್ತೆ ನೋಡಿದ್ರಿಂದ. ಓ, ನಮಸ್ಕಾರ ಸಾಹೇಬ್ರೆ. ರಾಮಣ್ಣಂಗೇನು ಕ್ಲಾಸ್ ತಗೊಂಡಿದ್ದೀರಾ? ಏನು ಸಮಾಚಾರ? ಬರ್ರಿ ಲಕ್ಷ್ಮಕ್ಕ, ರಾಮಣ್ಣ ಮಿಷಿನ್ ನಾಟಿ ಮಾಡ್ತಿದ್ದಾನೆ. ಮಿಷಿನ್ನು ನಿಂತೋಗಿದೆ. ಓ ಹೌದಾ? ಏನಾತಪ್ಪ ರಾಮಣ್ಣ, ಇನ್ನು ಹೋದ ವರ್ಷ ತಗೊಂಡಿರೋ ಮಿಷಿನ್ನು ಸರಿಯಾಗಿ ಇಟ್ಕೊಳ್ಳೋದಲ್ವಾ? ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಬಂದಿಯಾ? ಹ್ಞೂ ಕಣಕ್ಕ, ಹೋದ ವರ್ಷ ತಗೊಂಡಿರೋದೇ ಅದು. ಯಾಕೋ ಹಿಡಿತೈತೆ ನೋಡೋದು. ಏನಾತೋ ನೋಡಬೇಕು. ನಡಕ್ಕೆ ತರ್ತೀನಿ, ತಡಿ. ಕ್ಲೀನಾಗಿ ತೊಳ್ಕೊಂಡು ನೋಡೋಣ ಏನಾತೋ ಅಂತ. ನಿಧಾನ ನಿಧಾನ ರಮಣ್ಣ, ಇಲ್ಲಿ ಹೊರಗೆ ತಗೊಂಡು ಬಾ, ನೋಡೋಣ ಅದೇನಾಗಿದೆ ಅಂತ. ಓ ನಮಸ್ಕಾರ ಸಾಹೇಬ್ರೇ. ಇದೇನೋ ಎಲ್ಲರೂ ಒಟ್ಟಿಗೆ ಸೇರ್ಕೊಂಬಿಟ್ಟಿದ್ದೀರಾ? ಬರ್ರಿ ಗಿರ್ಜಕ್ಕರೆ, ನಾನು ಈಗ ಅಂದ್ಕೊಳ್ತಿದ್ದೆ ನೀವು ಯಾಕೋ ಮಿಸ್ ಆದ್ರಿ ಅಂತ. ಅಷ್ಟೊತ್ತಿಗೆ ನೀವೇ ಬಂದುಬಿಟ್ರಿ ನೋಡ್ರಿ. ಅದೇ ಸಾಹೇಬ್ರೇ, ಗದ್ದೆಯಲ್ಲಿ ಕೂದರ್ ಬಂದವ್ರೆ, ಅವ್ರಿಗೆ ಅಡುಗೆ ಎಲ್ಲ ಮಾಡ್ಕೊಂಡು ಬುತ್ತಿ ತಗೋಬರೋದು ಒಂಚೂರು ಲೇಟ್ ಆತು. ಓ ಹೌದಾ ಗಿರ್ಜಕ್ಕ, ಪಾಪ ಸಾಹೇಬ್ರು ಬೆಳಬೆಳಗಿನ ಹೊರಟು ಬಂದವ್ರೆ. ರಾಮಣ್ಣನ ಮಿಷಿನ್ನು ಕೆಟ್ಟೋಗೈತೆ ನೋಡ್ತಿದ್ರು. ಓ ಚಾನ ಲಕ್ಷ್ಮಕ್ಕ, ಐತ ಇರೋವಾ, ಜಾಸ್ತಿನೇ ತಗೊಬಂದಿನಿ, ಎಲ್ಲರೂ ಒಂಚುಚ್ಚೂರು ಕುಡಿಯಂತ್ರಿ. ಇದೇನು ರಮಣ್ಣ, ಮಿಷಿನ್ ಕೆಟ್ಟೋತಾ? ನಿಲ್ಲಿಸ್ಬಿಟ್ಟಿದೆಯಲ್ಲ. ತಗೋ ಮೊದಲು ಒಂಚೂರು ಚಾ ಕುಡಿ, ಆಮೇಲೆ ರಿಪೇರಿ ಮಾಡಂತೆ. ತಾರವ್ವ ಚಾನ, ಈ ಮಿಷಿನ್ ಯಾಕೆ ಕೈ ಕೊಡ್ತೋ ಅಂತ ತಲೆ ಚಿಟ್ಟ ಹಿಡಿದ್ಬಿಟ್ಟೈತಿ. ರಮಣ, ಮಿಷಿನ್ಗಳು ಯಾವಾಗ ಕೈ ಕೊಡ್ತವೆ ಅಂತ ಹೇಳೋಕ್ಕಾಗಲ್ಲ. ನಾವು ಅವುಗಳನ್ನ ಉಪಯೋಗಿಸಿದ ನಂತರ ಸ್ವಚ್ಛ ಮಾಡಿ ನಿಲ್ಲಿಸ್ಬೇಕು. ಆವಾಗವಾಗ ಸರ್ವಿಸ್ ಮಾಡಿಸಿ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಹೌದು ಸಾಹೇಬ್ರೆ, ಹೌದು. ಮಿಷಿನ್ ತೊಳೆದು ಆಯ್ತಲ್ಲ ರಮಣ, ಈಗ ನೋಡೋಣ ಏನಾಗಿದೆ ಅಂತ. ಇಲ್ಲಿ ನೋಡಿ ರಮಣ, ಇದು ಈ ಸ್ಕ್ರೂ ಹತ್ತಿರ ಜಂಗ್ ಹಿಡ್ದೈತೆ, ಅದಕ್ಕೆ ಸರಿಯಾಗಿ ಓಡ್ತಿಲ್ಲ ನೋಡು. ಆಯಿಲ್ ಹಾಕಿ ಎಷ್ಟು ದಿನ ಆಯಿತೋ ಏನೋ. ಓದ್ ಸರಿ, ನಾಟಿ ಮುಗಿದ ಮೇಲೆ ಮುಟ್ಟೆಯಲ್ಲ ಸಾಹೇಬ್ರೆ, ಹಂಗೆ ಇಟ್ಬಿಟ್ಟಿದ್ದೆ, ಅದಕ್ಕೆ ಹಂಗೈತಿ. ನೋಡಿದ್ಯಾ, ಅವು ಯಂತ್ರಗಳು ರಮಣ, ಅವುಗಳನ್ನ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಯಾವುದೇ ಯಂತ್ರ ಆಗಲಿ ಅಥವಾ ಉಪಕರಣ ಆಗಲಿ ಉಪಯೋಗಿಸಿದ ಕೂಡಲೇ ಧೂಳು ಕಸ ಇದ್ದರೆ ಅದನ್ನೆಲ್ಲ ತೆಗೆದು ಒರೆಸಿ ತೊಳೆದಿಡಬೇಕು. ಓ ಸಾಹೇಬ್ರೇ, ಸ್ವಚ್ಛ ಮಾಡಿದ್ರೆ ತಾನೇ ಅದ್ರಾಗ ಏನಾರ ಸಮಸ್ಯೆ ಐತೆ ಅಂತ ಗೊತ್ತಾಗೋದು? ಕಸ ಧೂಳು ಮುತ್ಕೊಂಡಿದ್ರೆ ಹೆಂಗೆ ಗೊತ್ತಾಗತ್ತೆ? ತುಂಬ ಒಳ್ಳೆ ಮಾತು ಹೇಳಿದ್ರೆ ಲಕ್ಷ್ಮಕ್ಕ. ಆಮೇಲೆ ಯಂತ್ರಗಳಿಗೆ ಅವಾಗವಾಗ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಆಯಿಲ್ ಹಾಕಬೇಕು, ಆವಾಗ ಮಿಷಿನ್ಗಳು ಸರಾಗವಾಗಿ ಕೆಲಸ ಮಾಡ್ತವೆ. ಓ ಹೌದು ಸಾಹೇಬ್ರೇ, ನಮ್ಮನೆಗೆ ಟ್ರ್ಯಾಕ್ಟರ್ ಐತಲ್ಲ, ನಮ್ಮ ಹುಡುಗರು ಅದಕ್ಕೆ ಅದೆಂತೆಂಥದ್ದು ಎಣ್ಣೆ ತಂದು ಅವಾಗಿವಾಗ ಹಾಕ್ತಿರ್ತಾರೆ. ನಿಜ ಗಿರ್ಜಕ್ಕರೆ, ಮತ್ತು ಎಲ್ರಿಗೂ ಎಲ್ಲ ತಿಳಿದಿರಲ್ಲ. ಆವಾಗವಾಗ ಇಂಥ ಯಂತ್ರಗಳ ನಿರ್ವಹಣೆ ಬಗ್ಗೆ ತರಬೇತಿ ಕೊಡ್ತಿರ್ತೀವಿ. ಅದರಲ್ಲಿ ಪಾಲ್ಗೊಂಡು ತರಬೇತಿ ತಗೋಬೇಕು. ಮತ್ತು ಎಲ್ಲ ಯಂತ್ರಗಳ ಜೊತೆಗೆ ಒಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ ಕಂಪ್ನಿಯವರು. ಅದೇನು ಪುಸ್ತಕ ಕೊಟ್ಟಿರ್ತಾರಲ್ಲ ಸಾಹೇಬ್, ಯಂತ್ರದ ಬಗ್ಗೆ ಪೂರ್ತಿ ವಿವರ ಕೊಟ್ಟಿರ್ತಾರೆ. ಏನೇನು ಭಾಗಗಳು ಇದ್ದಾವೆ, ಏನೇನು ಕಾರ್ಯ ಮಾಡ್ತವೆ, ಅಕಸ್ಮಾತ್ ತೊಂದರೆ ಆದರೆ ಹೇಗೆ ನಿಭಾಯಿಸಬೇಕು ಅಂತ ಅದರಲ್ಲಿ ಕೊಟ್ಟಿರ್ತಾರೆ. ಅದು ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಓ ಹೌದು ಸಾಹೇಬ್ರೇ, ಹೋದ ವರ್ಷ ನಾವು ನಮ್ಮ ಸಂಘಕ್ಕೆ ಸಾವಿಗೆ ಮಿಷನ್ ತೊಗೊಂಡಿದ್ವಲ್ಲ, ಅವಾಗ ಕೊಟ್ಟಿದ್ರು. ಏನಾರ ತೊಂದರೆ ಆದ್ರೆ ಅದನ್ನು ರಿಪೇರಿ ಮಾಡೋರಿಗೆ ತೋರಿಸ್ರಿ, ಅವ್ರಿಗೆ ಗೊತ್ತಾಗೈತೆ ಅಂತ ಹೇಳಿದರು. ಹ್ಞೂ ಲಕ್ಷ್ಮಕ್ಕ, ಮತ್ತು ಯಂತ್ರಗಳು ಒಂದೇ ಸರಿಗೆ ಕೆಟ್ಟ ನಿಲ್ಲಲ್ಲ. ಈಗ ನಮ್ಮ ಆರೋಗ್ಯ ಸರಿ ಇಲ್ಲದಾಗ ನಾವು ಹೆಂಗೆ ನಮ್ಮ ಆರೋಗ್ಯ ಸರಿ ಇಲ್ಲದನ್ನ ವ್ಯಕ್ತ ಮಾಡ್ತೀವೋ ಅದೇ ಥರ ಅವು ಸೂಚನೆ ಕೊಡ್ತವೆ. ಕೆಲವೊಮ್ಮೆ ಸ್ಟಾರ್ಟ್ ಮಾಡಿದಾಗ ಶೇಕ್ ಆಗ್ತವೆ, ಕೆಲವೊಮ್ಮೆ ಶಾಕೂ ಹೊಡಿತವೆ, ತುಂಬ ಬಿಸಿಯಾಗೋದು, ಒಮ್ಮೊಮ್ಮೆ ಕರ್ಕಶವಾಗಿ ಶಬ್ದನೂ ಮಾಡೋದು, ಈ ಥರ ಸೂಚನೆನ ಕೊಡ್ತವೆ. ಓ ಮಳೆ ಬರ್ಬೇಕಾದ್ರೆ ಮಿಂಚು ಗುಡುಗು ಬಂದು ಸೂಚನೆ ಕೊಡ್ತಾವಲ್ಲ, ಹಂಗಾ ಸರ್? ಹೌದು ಲಕ್ಷ್ಮಕ್ಕ, ಚೆನ್ನಾಗಿ ಹೇಳಿದ್ರಿ. ನೋಡ್ರಿ, ನೀವಿದ್ರೆ ಅಲ್ಲಿ ನಗು ಇದ್ದೇ ಇರುತ್ತೆ. ಮತ್ತೆ ರಾಮಣ್ಣ, ಯಂತ್ರಗಳನ್ನ ಆವಾಗವಾಗ ಸರ್ವೀಸ್ ಮಾಡಿಸ್ತಿರ್ಬೇಕು. ರಿಪೇರಿಗೆ ಬಂದ ತಕ್ಷಣ ರಿಪೇರಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಹೇಳ್ರಿ? ಅದೇ ಸಾಹೇಬ್ರೇ, ಈ 1,000 ರೂಪಾಯಿ ಖರ್ಚಾಗೋ ಕಡೆ 2,000 ರೂಪಾಯಿ ಖರ್ಚಾಗತ್ತೆ ಅಷ್ಟೇ. ಸರಿಯಾಗಿ ಹೇಳಿದ್ರಿ. ಮತ್ತೆ ಸರ್ವೀಸ್ ಮಾಡುವವರ ಫೋನ್ ನಂಬರು, ಸರ್ವೀಸ್ ಮಾಡಿದ ದಿನಾಂಕ, ರಿಪೇರಿ ಮಾಡಿಸಿದ ದಿನಾಂಕ ವಿವರ, ಇವೆಲ್ಲವನ್ನು ಕೂಡ ನೀವು ಬರೆದಿಟ್ಕೋಬೇಕು. ಯಾಕೆಂದರೆ ನಿಮಗೆ ಈ ಬೇಸಾಯದ ಕೆಲಸದಲ್ಲಿ ಈ ಬಿಡುವು ಸಿಗೋದೇ ಕಷ್ಟ. ಹಾಗಾಗಿ ಈ ಬರೆದಿಟ್ಟಿದ್ರೆ ಸುಲಭ ಆಗುತ್ತೆ. ಹೌದು ಸಾಹೇಬ್ರೇ, ಭಾಳ ಚಲೋ ಹೇಳಿದ್ರೆ ನೋಡ್ರಿ. ಅದೇ ನಮ್ಮ ಸಂಘದಾಗೆ ಆ ಪುಟ್ಟಕ್ಕನ ಮಗ ಅದನಲ್ಲ, ಹಠ ಮಾಡಿ ಟ್ರ್ಯಾಕ್ಟರ್ ಬೇಕೇ ಬೇಕು ಅಂತ ಸಾಲ ಮಾಡಿ ಟ್ರ್ಯಾಕ್ಟರ್ ತಗೊಂಡ. ಈಗ ನೋಡಿದ್ರೆ ಆ ಟ್ರ್ಯಾಕ್ಟ್ರಿ ಕೆಟ್ಟ ಹಂಗೆ ನಿಂತ್ಬಿಟ್ಟತೆ. ಅರೆ ಹೌದಾ ಗಿರ್ಜಕ್ಕರೆ, ಯಾಕೆ ಯಾರು ಓಡಿಸ್ತಿಲ್ವಾ? ಅಯ್ಯೋ ಸಾಹೇಬ್ರೇ, ಅದೊಂದು ದೊಡ್ಡ ಕತೆ. ನಮ್ಮ ಪುಟ್ಟಕ್ಕನ ಮಗ ಹಠ ಮಾಡಿದ ಅಂತಂದು ಅಕ್ಕಿ ಸಾಲ ಮಾಡಿ ದುಡ್ಡು ಕೊಟ್ಲು. ಆ ಹುಡುಗಂಗೆ ಅದೇನೋ ಟ್ರ್ಯಾಕ್ಟರ್ ಓಡಿಸೋ ಕೈಯಾಲಿ ನೋಡ್ರಿ. ಆ ಪಕ್ಕದೂರಿನಿಂದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತಂದ, ತಂದ್ಮೇಲೆ ಅದನ್ನು ಸರಿಯಾಗಿ ಉಪಯೋಗಿಸ್ಲೇ ಇಲ್ಲ ಅಂತೀನಿ. ಹೌದಾ, ಯಾಕಂತೆ? ಅಯ್ಯೋ ಸಾಹೇಬ್ರೇ, ಅವನಿಗೆ ಸರಿಯಾಗಿ ಓಡ್ಸೋಕ್ಕೆ ಬರೋಂಗಿಲ್ಲ ನೋಡ್ರಿ. ಗಾಡಿ ರೆಕಾರ್ಡ್ಸ್ ಬೇರೆ ಅವರು ಸರಿಯಾಗೇ ಕೊಟ್ಟಿಲ್ಲ, ಆ ಟ್ರ್ಯಾಕ್ಟರು ಹಂಗೆ ಬಿದ್ದೈತೆ ನೋಡ್ರಿ. ಹೌದ್ರಿ ಸಾಹೇಬ್ರೇ, ಪಾಪ ನಮ್ಮ ಪುಟ್ಟಕ್ಕಂಗೆ ಸಾಲ ಕಟ್ಟೋದೇ ಭಾಳ ಕಷ್ಟ ಆಗೈತಿ. ಹೌದು ಸಾಹೇಬ್ರೇ, ಬಡ್ಡಿ ನೋಡಿದ್ರೆ ಬೆಳೀತಾನೇ ಐತೆ ದಿನದಿಂದ ದಿನಕ್ಕೆ. ನೋಡಿದ್ರಾ ಎಷ್ಟು ಕಷ್ಟ ಇದೆ ಅಂತ? ಅದಕ್ಕೆ ಹೇಳೋದು, ಯಾವುದೇ ಯಂತ್ರ ಅಥವಾ ಉಪಕರಣ ಖರೀದಿಸುವಾಗ ತುಂಬ ಯೋಚನೆ ಮಾಡಬೇಕು. ಮೊದಲು ನಮಗೆ ಅದರ ಅವಶ್ಯಕತೆ ಇದೆಯಾ ಅಂತ ನೋಡಬೇಕು. ಇದ್ದರೆ ಎಷ್ಟು ಅವಶ್ಯಕತೆ ಇದೆ, ನಾವು ಕೊಂಡುಕೊಳ್ಳಬಹುದಾ, ಕೊಂಡ್ಕೊಳ್ಳಬೇಕಾ ಅಥವಾ ಬಾಡಿಗೆ ಉಪಕರಣದಲ್ಲೇ ನಡೆಸಬಹುದಾ ಅಂತ ಯೋಚನೆ ಮಾಡಬೇಕು. ಅವಶ್ಯ ಇದ್ದರೆ ಮಾತ್ರ ಕೊಂಡ್ಕೋಬೇಕು. ಹೌದು ಸಾಹೇಬ್ರೇ, ಸುಮ್ಮನೆ ತಗೊಂಡು ಇಟ್ಕೊಂಡ್ರೆ ನಮಗೆ ಹೊರೆ ತಾನೆ. ಹ್ಞೂ ರಾಮಣ್ಣ, ಮತ್ತು ಈ ಯಂತ್ರಗಳ ಬೆಲೆ ಎಷ್ಟಂತ ನೋಡ್ಕೋಬೇಕು. ಅದನ್ನು ನಮ್ಮ ಕೈಲಿ ತಗೊಳೋಕ್ಕಾಗುತ್ತಾ, ಸುಲಭದಲ್ಲಿ ಬಡ್ಡಿಯಲ್ಲಿ ಏನಾದರೂ ಸಾಲ ಸಿಗುತ್ತಾ, ಇಲ್ಲ ಅದಕ್ಕೆ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಸಿಗುತ್ತಾ ಅನ್ನೋದನ್ನು ಕೂಡ ನೋಡ್ಕೋಬೇಕು. ಹೌದು ಸಾಹೇಬ್ರೇ, ನಮ್ಮ ರಾಮಣ್ಣಂಗೆ ಈ ಭತ್ತದ ನಾಟಿ ಮಿಷಿನ್ನ ನೀವು ಸಬ್ಸಿಡಿಲಿ ಕೊಡಿಸಿದ್ರಲ್ಲ, ಎಟಾಕಂದು ಉಪಯೋಗಕ್ಕೆ ಬಂತು. ರಾಮಣ್ಣ ತಮ್ಮ ಗದ್ದದ ನಾಟಿನೂ ಮುಗಿಸಿ ಬೇರೆಯವ್ರಿಗೆಲ್ಲ ನಾಟಿನೂ ಮಾಡಿಕೊಡ್ತಾನೆ ಸಾಹೇಬ್ರೆ, ಭಾಳ ಉಪಯೋಗ ಆಯ್ತು ನೋಡ್ರಿ. ಹೌದು ಗಿರ್ಜಕ್ಕರೆ, ಹೀಗೆ ಸಬ್ಸಿಡಿ ಅವಕಾಶ ಇರೋವಾಗ ತಗೊಂಡು ಬಿಡಬೇಕು. ಮತ್ತು ನಮ್ಮ ರಾಮಣ್ಣ ಈಗ ನಾಟಿ ಮಿಷಿನ್ ನಡೆಸ್ತಿರೋದ್ರಲ್ಲೂ ಸಸಿ ಮಡಿ ಬಿಡೋದ್ರಲ್ಲೂ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ. ಹೌದು ಸಾಹೇಬ್ರೆ, ಈ ಸಾರಿ ನಮ್ಮೂರ್ನಾಗ ಏನಿಲ್ಲ ಅಂದರೂ 500 ಎಕರೆ ಮಿಷಿನ್ ನಾಟಿನೇ. ಅದ್ರಾಗ 700 ರಿಂದ 750 ಎಕರೆ ರಾಮಣ್ಣನೇ ಸಸಿ ಬಿಟ್ಕೊಟ್ಟು ನಾಟಿ ಮಾಡಿಸಿದ್ದಾನೆ. ಹೌದೌದು, ಎಲ್ಲರೂ ಹೇಳ್ತಿದ್ರು ರಾಮಣ್ಣನೇ ನಿಂತು ಸಸಿ ಮಾಡಿ ಸಸಿ ಮಡಿ ಬಿಡಿಸಿದ್ದು ಅಂತ. ನಾನೊಬ್ಬನೇ ಅಲ್ಲ ಸಾಹೇಬ್ರೇ, ಈ ಲಕ್ಷ್ಮಕ್ಕನ ಗಿರ್ಜಕ್ಕನೂ ಭಾಳ ಸಹಾಯ ಮಾಡಿದ್ರು ನೋಡ್ರಿ. ಸಸಿ ಮಡಿ ಮಾಡಿ ಬಿಡುವಾಗ 3 ಜನನೂ ಒಟ್ಟಿಗೆ ಮಾಡಿದ್ವಿ, ನಾಟಿ ಮಾಡುವಾಗಲೂ ಅಷ್ಟೇ ಇಬ್ಬರು ಸಹಾಯ ಮಾಡಿದರು. ಬರೋ ಬಾಡಿಗೆ ದುಡ್ಡಲ್ಲಿ 3 ಅಂದ್ಕೊಳ್ತೀವಿ ಸಾಹೇಬ್ರೇ, ಒಟ್ಟಿನಲ್ಲಿ ನಮ್ಮ 3 ಜನಕ್ಕೂ ಸೈಡ್ ಉದ್ಯೋಗ ಆಯಿತು ನೋಡ್ರಿ. ಹೂ ರಮಣ್ಣ, ಎಲ್ಲರೂ ಈ ಯಂತ್ರಗಳು ಬಂದು ಜನರ ಉದ್ಯೋಗ ಕಿತ್ಕೊಂಡ್ರು ಅಂತ ಅಂತಾರೆ. ಇಲ್ಲಿ ನೋಡು, ಯಂತ್ರದಿಂದ ನಿಮಗೆಲ್ಲ ಒಂದು ಉದ್ಯೋಗ ಸಿಕ್ಕಂಗಾಗಿದೆ. ಅದಂತೂ ನಿಜ ಬಿಡ್ರಿ ಸಾಹೇಬ್ರೆ, ನಮ್ಮ ಗದ್ದೆಯಲ್ಲಿ ನಾವು ಸರಿಯಾದ ಟೈಮಿಗೆ ನಾಟಿ ಮಾಡ್ಕೊಂಡಂಗೂ ಆಯ್ತು, ಹಾಗೆ ನಮ್ಮ ಸುತ್ತಮುತ್ತ ಹಳ್ಳಿ ರೈತರಿಗೂ ನಾಟಿ ಮಾಡಿಕೊಟ್ಟು ನಮಗೂ ಸ್ವಲ್ಪ ಸಂಪಾದನೆನೂ ಮಾಡ್ಕೊಂಡಂಗಾಯ್ತು ನೋಡ್ರಿ. ಹೌದೌದು ರಮಣ, ನಾನು ಏನೋ ಹೇಳ್ತಿದ್ದೆ. ಹಾಂ, ಈ ಯಂತ್ರಗಳನ್ನ ಖರೀದಿ ಮಾಡುವಾಗ ಸರ್ವಿಸ್ ಮಾಡಿಸೋದು ಎಲ್ಲಿ, ಎಷ್ಟು ದಿನದವರೆಗೆ ಫ್ರೀ ಸರ್ವಿಸ್ ಇರುತ್ತೆ ಅಂತ ನೋಡ್ಕೊಂಡಿರಬೇಕು. ಅದಾದಮೇಲೆ ಹತ್ತಿರದಲ್ಲಿ ಎಲ್ಲಿ ಸರ್ವಿಸ್ ಮಾಡಿಸ್ಬೇಕು ಅಂತಲೂ ತಿಳ್ಕೊಂಡಿರಬೇಕು. ಮತ್ತು ರಿಪೇರಿಗೆ ಬಂದರೆ ಸಣ್ಣ ಪುಟ್ಟ ರಿಪೇರಿ ಆದರೆ ನೀವೇ ಮಾಡ್ಕೋಬೋದು, ದೊಡ್ಡ ರಿಪೇರಿಗಳಾದರೆ ಮೆಕ್ಯಾನಿಕ್ಗಳ ಫೋನ್ ನಂಬರ್ ಇಟ್ಕೊಂಡಿರಬೇಕು, ಆಗ ನಿಮಗೆ ಕಷ್ಟ ಆಗಲ್ಲ. ಇಷ್ಟೆಲ್ಲ ನೋಡ್ಕೊಂಡಿದ್ರೆ ನಮ್ಮ ರೈತರು ಯಾವ ಯಂತ್ರ ಬೇಕಿದ್ರೂ ನಿರ್ವಹಣೆ ಮಾಡ್ಬೋದು. ಸಾಹೇಬ್ರೇ ನೋಡ್ರಿ, ನೀವಿಷ್ಟು ಹೇಳೋ ಅಷ್ಟರಲ್ಲಿ ನನ್ನ ನಾಟಿ ಯಂತ್ರನೂ ಸರಿಯಾಗೋಯ್ತು ನೋಡ್ರಿ. ಇನ್ಮೇಲೆ ನೀವು ಹೇಳಿದಾಗೆ ಆಗಾಗ ಯಂತ್ರಗಳನ್ನ ನೋಡ್ಕೊತಾ ಇರ್ತೀನಿ ಸಾಹೇಬ್ರೇ, ಇಲ್ಲಾಂದರೆ ನಮ್ಮ ಮಿಷನ್ನೇ ಹಾಳಾಗಿ ಹೋಗ್ತವೆ. ಹಂಗೆ ಈ ನಾಟಿ ಟೈಮಲ್ಲಿ ಮಿಷಿನ್ ಕೈ ಕೊಟ್ಟರೆ ನಮ್ಮ ಟೈಮು ವೇಸ್ಟ್ ಅಲ್ಲ ಸಾಹೇಬ್ರೇ. ವೆರಿ ಗುಡ್ ರಾಮಣ್ಣ, ಹೇಗಿದ್ದರೂ ಮಿಷಿನ್ ರೆಡಿ ಆಯ್ತಲ್ಲ, ನೀನು ನಾಟಿ ಮುಂದುವರ್ಸು. ಹಾಗೆ ನಾನು ಈ ಯಂತ್ರ ನಿರ್ವಹಣೆ ಬಗ್ಗೆ ಏನೇನು ಹೇಳಿದ್ನೋ ಹಾಗೆ ಮಾಡಿ, ಅದರಿಂದ ಈ ಥರ ಸಮಸ್ಯೆ ಏನು ಮುಂದೆ ಬರಲ್ಲ. ಆಯ್ತು ಸಾಹೇಬ್ರೆ. ಸಾಹೇಬ್ರೆ, ನಮ್ಮ ತವ್ರ ಮನೆಯವರೂ ಈ ವರ್ಷ ಮಿಷಿನ್ ನಾಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಅಲ್ಲಿ ಈ ಮಿಷಿನ್ ಎಲ್ಲೂ ಸಿಗ್ತಿಲ್ಲಂತ ಸಾಹೇಬ್ರೆ. ಅಲ್ಲಿ ಎಲ್ಲಿ ಮಿಷಿನ್ ಸಿಗ್ತವೆ ಅಂತಂದು ಕೇಳ್ತಿದ್ರು, ಬಾಡಿಗೆ ಆದರೂ ಪರವಾಗಿಲ್ಲ ಕೊಡ್ತೀವಿ ಅಂತ ಕೇಳ್ತಿದ್ರು. ನಿಮಗೇನಾದರೂ ಗೊತ್ತಾ ಸಾಹೇಬ್ರೆ ಎಲ್ಲಿ ಸಿಗ್ತವೆ ಮಿಷಿನ್ಗಳು ಅಂತ? ಅಯ್ಯೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಗಿರ್ಜಕ್ಕರೆ? ಈಗ ಎಲ್ಲ ಹೋಬಳಿ ಮಠದಲ್ಲೂ ಒಂದೊಂದು ಯಂತ್ರಧಾರೆ, ಕೃಷಿ ಯಂತ್ರಧಾರೆ ಅಂತ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನ ನಮ್ಮ ಇಲಾಖೆ ವತಿಯಿಂದ ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಕೃಷಿ ಉಪಕರಣಗಳೆಲ್ಲ ಬಾಡಿಗೆಗೆ ಸಿಗ್ತವೆ. ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಿಸಿ, ಅವರು ಇದ್ರ ಬಗ್ಗೆ ನಿಮಗೆ ಮಾಹಿತಿನ ನೀಡ್ತಾರೆ. ಓ ಹೌದಲ್ಲ ಸಾಹೇಬ್ರೇ, ಇಲ್ಲಿ ನಮ್ಮೂರ್ನಾಗ ಐತಲ್ಲ, ಅದೇ ಥರನೇ ಅಲ್ವ ಸಾಹೇಬ್ರೇ? ನಾನು ಅವ್ರಿಗೆ ಹೇಳ್ತೀನಿ, ಅಲ್ಲೇ ಹೋಗಿ ವಿಚಾರಿಸ್ಕೊಂಡು ಅದೇ ಮಿಷಿನ್ನೇ ತಗೊಂಡು ನಾಟಿ ಮಾಡ್ರಿ ಅಂತಂದು ತಿಳಿಸ್ತೀನಿ ಅವರಿಗೆ. ಹಾಗೆ ಮಾಡಿ ಗಿರ್ಜಕ್ಕರೆ, ನಾನಿನ್ನು ಹೊರಡ್ತೀನಿ, ಬಿಸಿ ಬಿಸಿ ಚಾ ಕೊಟ್ರಿ, ನಿಮಗೆ ಥ್ಯಾಂಕ್ಸ್, ನಾನಿನ್ನು ಬರ್ತೀನಿ. ನಮಸ್ಕಾರ. ನಮಸ್ಕಾರ ಸಾಹೇಬ್ರೇ. ಇದುವರೆಗೂ ಯಂತ್ರಗಳ ನಿರ್ವಹಣೆ ಕುರಿತು ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಪವನ್ ಎಂಪಿ, ಎಎಸ್ ಪ್ರತಿಮಾ, ರೇಖಾ ಆರ್ಜಿ ಹಾಗೂ ಸಂತೋಷ್ ಸಿ ದೊಡ್ಡಗೌಡರ್. ಕಾರ್ಯಕ್ರಮದ ಸಂಯೋಜನೆ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇಂದಿನ ಪ್ರಶ್ನೆ ಹೀಗಿದೆ: ರಾಮಣ್ಣ ತನ್ನ ನಾಟಿ ಮಷಿನಿನಿಂದ ಎಷ್ಟು ಎಕರೆ ಸಸಿ ನಾಟಿ ಮಾಡಿಕೊಟ್ಟಿದ್ದಾನೆ? ಪ್ರಶ್ನೆ ಮತ್ತೊಮ್ಮೆ: ರಾಮಣ್ಣ ತನ್ನ ನಾಟಿ ಮಷಿನಿನಿಂದ ಎಷ್ಟು ಎಕರೆ ಸಸಿ ನಾಟಿ ಮಾಡಿಕೊಟ್ಟಿದ್ದಾನೆ? ಪ್ರಶ್ನೆ ಕೇಳಿಸ್ಕೊಂಡ್ರಿ ಅಲ್ವಾ? ಪ್ರಶ್ನೆಗೆ ಉತ್ತರಿಸುವುದರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಬರೆದು ತಿಳಿಸಿ. ಉತ್ತರ ಬರಲಿಕ್ಕೆ ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಸಿಕೆಪುರ, ಕೆಳಗೋಟೆ, ಚಿತ್ರದುರ್ಗ 577501. ಪ್ರಸ್ತುತಿ ಬಿ ಸಿದ್ದಣ್ಣ, ನೆರವು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಒಂದು ಜನಪದ ಗೀತೆ.